ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೆ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮಸ್ಕಾರ, ನಾನು ಎಚ್ ಡುಂಡಿರಾಜ್. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ವರ್ಷದ ಎಲ್ಲಾ ದಿನ ಮನೆ ಮನ ಬೆಳಗುತ್ತಾಳೆ ವನಿತೆ. ಹೌದು, ಮಾತೆಯಾಗಿ, ಸೋದರಿಯಾಗಿ, ಸಂಗಾತಿಯಾಗಿ ಬದುಕಿಗೆ ಬಣ್ಣ ತುಂಬುವವಳು ಹೆಣ್ಣು. ಹೆಣ್ಣೆಂದರೆ ಸೃಷ್ಟಿ, ನಿಸರ್ಗ. ಅವಳಿಲ್ಲದ ಬದುಕು ಅಪೂರ್ಣ. ಗಂಡು ಮಗುವೇ ಬೇಕೆಂಬ ಮೊಂಡು ಹಠ ಬೇಡ. ಗಂಡಿನಷ್ಟೇ ಸಾಮರ್ಥ್ಯ ಹಕ್ಕುಗಳಿವೆ ಹೆಣ್ಣಿಗೂ ಕೂಡ. ಹೆಣ್ಣು ಭ್ರೂಣ ಹತ್ಯೆ ಅತ್ಯಂತ ಹೇಯ. ಇದರಿಂದ ಮನುಕುಲಕ್ಕೆ ಭಾರೀ ಅಪಾಯ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಹತ್ಯೆ ಮಾಡುವವರಿಗೂ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಗೋಕುಲ್ ಮಿಷನ್ ಕುರಿತು ಜನ್ನಾಪುರ ಭದ್ರಾವತಿಯ ಗೋಪಾಲಕೃಷ್ಣ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಇದರ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ನನ್ನ ಹೆಸರು ಗೋಪಾಲಕೃಷ್ಣ ವೈವಿ. ನಾನು ಕೆನರಾ ಬ್ಯಾಂಕ್ನಲ್ಲಿ ನಿವೃತ್ತ ವ್ಯವಸ್ಥಾಪಕರಾಗಿದ್ದು ಈಗ ಕೃಷಿಕನಾಗಿದ್ದೇನೆ. ನಾನು ಈ ದಿನ ರಾಷ್ಟೀಯ ಗೋಕುಲ ಮಿಷನ್ ಬಗ್ಗೆ ಕೆಲವು ಮುಖ್ಯವಾದ ಮಾಹಿತಿಗಳ ಬಗ್ಗೆ ಮಾತನಾಡುತ್ತೇನೆ. ರಾಷ್ಟೀಯ ಗೋಕುಲ್ ಮಿಷನ್ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿ ಮಂಡಳಿ ಅಧೀನದಲ್ಲಿ ಜಾನುವಾರು ಮತ್ತು ಹೈನುಗಾರಿಕೆ ಇಲಾಖೆಯ ಒಂದು ಯೋಜನೆಯಾಗಿರುತ್ತದೆ. ಈ ಯೋಜನೆ ಡಿಸೆಂಬರ್ 2014 ಪ್ರಾರಂಭವಾಗಿದ್ದು 2021-22 2025-26 ಸೂಕ್ತ ಮಾರ್ಪಾಡಿನೊಂದಿಗೆ ವಿಸ್ತರಿಸಲಾಗಿದೆ. ಈ ಯೋಜನೆಯ ಒಟ್ಟು ಬಜೆಟ್ 2400 ಕೋಟಿ ಹಾಗೂ ಈ ಸಾಲಿನಲ್ಲಿ 1000 ಕೋಟಿ ಹೆಚ್ಚಳವಾಗಿದ್ದು ಒಟ್ಟು 3400 ಕೋಟಿ ಆಗಿರುತ್ತದೆ. ಈ ಯೋಜನೆಯಲ್ಲಿ ಗೋವುಗಳು ಅಂದರೆ ಹಸುಗಳು ಹಾಗೂ ಎಮ್ಮೆ ತಳಿಗಳು ಸೇರ್ಪಟ್ಟಿವೆ. ಈ ಯೋಜನೆಯ ಮುಖ್ಯ ಉದ್ದೇಶ ದೇಶೀಯ ಹಾಗೂ ಗೋವುಗಳ ತಳಿಗಳನ್ನು ಅಭಿವೃದ್ಧಿ ಮಾಡುವುದು ಮತ್ತು ಸಂರಕ್ಷಣೆ ಮಾಡುವುದು ಹಾಗೂ ಹಾಲಿನ ಉತ್ಪನ್ನವನ್ನು ಹೆಚ್ಚಿಸುವುದು. ಸರಳವಾಗಿ ಹೇಳಬೇಕೆಂದರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ದೇಶೀಯ ತಳಿಗಳನ್ನು ಬೆಳೆಸಿ ಉಳಿಸಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸಿ. ದೇಶೀಯ ತಳಿಗಳು ಅಂದರೆ ನಾಟಿ ಹಸುಗಳು, ಗಿರ್, ಸಿಂಧಿ, ಮುರ್ರಾ, ಮಹಿಷಿ ಹಾಗೂ ಇತರೆ ತಳಿಗಳು. ಈ ಯೋಜನೆಯನ್ನು ಯಶಸ್ವಿಗೊಳಿಸಲು ಸರ್ಕಾರ ಯಾವ ಯಾವ ರೂಪರೇಖೆಗಳನ್ನು ಕ್ರಮಗಳನ್ನು ನಿರೂಪಿಸಿವೆ ಹಾಗೂ ಈ ಯೋಜನೆಯಲ್ಲಿ ಬರುವ ಘಟಕಗಳ ಬಗ್ಗೆ ತಿಳಿಯೋಣ. ದೇಶೀಯ ತಳಿಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಅದರ ಸಂತತಿಯ ಅನುವಂಶಿಕತೆಯ ಗುಣಗಳನ್ನು ಹಾಗೂ ಹಾಲು ಉತ್ಪಾದನೆಯನ್ನು ಹೆಚ್ಚಿಸಿ ತಳಿಗಳನ್ನು ಸಂರಕ್ಷಿಸುವುದು. ಆಧುನಿಕ ತಂತ್ರಜ್ಞಾನ ಎಂದರೆ ಕೃತಕ ಗರ್ಭಧಾರಣೆ ಇರಬಹುದು, IVF ಪ್ರಣಾಳ ಶಿಶು ಅಥವಾ ವೀರ್ಯ ವಿಂಗಡಿಸಿದ ಉಪಯೋಗ ಇರಬಹುದು ಹಾಗೂ ಯಂತ್ರಗಳು ಇರಬಹುದು. ಪ್ರತಿಯೊಂದು ಗೋವಿನ ಹಾಲು ಉತ್ಪಾದನೆಯನ್ನು ಹೆಚ್ಚಿಸಿ ದೇಶದ ಒಟ್ಟು ಉತ್ಪಾದನೆಯನ್ನು ಹೆಚ್ಚಳ ಮಾಡುವುದು. ಈ ನಿಟ್ಟಿನಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಹಾಲಿನ ಬೇಡಿಕೆಯನ್ನು ಪೂರೈಕೆ ಮಾಡುವುದು. ಮುಖ್ಯವಾಗಿ ರೈತರಲ್ಲಿ ಹೈನುಗಾರಿಕೆ ಚಟುವಟಿಕೆಯನ್ನು ಲಾಭದಾಯಕವಾಗಿ ಮಾಡಿ ಅವರ ಆದಾಯ ಮಟ್ಟವನ್ನು ಹೆಚ್ಚಿಸುವುದು. ಮೂರನೇದಾಗಿ ಅನುವಂಶೀಯ ಉನ್ನತೀಕರಣ. ದೇಶೀಯ ತಳಿಗಳ ಸಂತಾನೋತ್ಪತ್ತಿಯ ಗರ್ಭಧಾರಣೆಯಲ್ಲಿ ಉತ್ತಮ ಗುಣಮಟ್ಟದ ಅನುವಂಶೀಯ ಹೋರಿಗಳ ವೀರ್ಯವನ್ನು ಬಳಸುವುದರಿಂದ ತಂದೆ ತಾಯಿಯ ಅನುವಂಶೀಯ ಧಾತುಗಳು ಸಂತತಿಯ ಧಾತುಗಳಲ್ಲಿ ಬೆರೆತು ಉತ್ತಮ ಗುಣಮಟ್ಟದ ಅನುವಂಶೀಯ ಸಂತತಿಯನ್ನು ಪಡೆಯಬಹುದು. ಈ ಅಭ್ಯಾಸಗಳು ಮುಂದುವರೆದರೆ ಪೀಳಿಗೆಯಿಂದ ಪೀಳಿಗೆಗೆ ಉತ್ತಮ ಗುಣಮಟ್ಟದ ಅನುವಂಶೀಯ ದೇಶೀಯ ತಳಿಗಳನ್ನು ಪಡೆಯಬಹುದಾಗಿದೆ. ನಾಲ್ಕನೆಯದಾಗಿ ಸ್ಥಿರತೆ ಹಾಗೂ ಸಮರ್ಥ ಅಭ್ಯಾಸಗಳನ್ನು ಗೋವುಗಳ ಸಾಕಾಣಿಕೆ ಹಾಗೂ ಹಾಲು ಉತ್ಪಾದನೆಗೆ ಬಳಸುವುದು. ಮೂಢನಂಬಿಕೆಗಳು ಹಾಗೂ ಸ್ಥಳೀಯ ವೈದ್ಯರ ಚಿಕಿತ್ಸೆಯಿಂದ ದೂರವಿರುವುದು. ಶುಚಿತ್ವ ಹಾಗೂ ನೈರ್ಮಲ್ಯತೆಯನ್ನು ಉಪಯೋಗಗಳನ್ನು ಮನವರಿಕೆ ಮಾಡಿಕೊಡುವುದು, ಅನ್ವೇಷಣೆ ಆವಿಷ್ಕಾರಗಳನ್ನು ರೈತರಿಗೆ ತಿಳಿದು ಹೇಳುವುದು, ಗೋವುಗಳ ಸಂತಾನೋತ್ಪತ್ತಿ ಕೇಂದ್ರಗಳು ಹಾಗೂ ಜಾಲವನ್ನು ಬಲಪಡಿಸುವುದು, ಮೂಲದಲ್ಲಿ ಪ್ರತಿಯೊಂದು ಹಂತದಲ್ಲಿ ಸಂತಾನೋತ್ಪತ್ತಿ ವ್ಯವಸ್ಥೆ ಅನುಕೂಲಗಳನ್ನು ಎಲ್ಲ ರೈತರಿಗೂ ಒದಗಿಸುವುದು, ಸಂತಾನೋತ್ಪತ್ತಿ ಕೇಂದ್ರಗಳನ್ನು ವಿಸ್ತರಿಸುವುದು, ಕೃತಕ ಗರ್ಭಧಾರಣೆ ಹಾಗೂ ಪ್ರಣಾಳ ಶಿಶು ಸೇವೆಯನ್ನು ರೈತರಿಗೆ ಒದಗಿಸುವುದು, ಈ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೇಂದ್ರಗಳಿಗೂ ಪ್ರೋತ್ಸಾಹಿಸುವುದು, ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುದೋಷ ಕೃತಕ ಗರ್ಭಧಾರಣೆಯ ತಂತ್ರಜ್ಞರ ಸೇವೆಯನ್ನು ಹೆಚ್ಚಿಸುವುದು, ಮೈಟ್ರಿ MITRI ಈ ತಂತ್ರಜ್ಞರು ಕೃತಕ ಗರ್ಭಧಾರಣೆಗೆ ಬೇಕಾದ ಎಲ್ಲ ಸಲಕರಣೆಗಳಿಗೂ ಸಾಮಗ್ರಿಗಳು ನೈಪುಣ್ಯತೆಯನ್ನು ಹೊಂದಿದ್ದು ರೈತರ ಮನೆ ಬಾಗಿಲಿಗೆ ಕೃತಕ ಗರ್ಭಧಾರಣೆಯ ಸೇವೆಯನ್ನು ಒದಗಿಸುವರು. ಏಳನೇದಾಗಿ ಲಿಂಗ ವಿಂಗಡಿಸಿದ ವೀರ್ಯದ ಉಪಯೋಗ, ಅನುವಂಶೀಯ ಉತ್ತಮ ಗುಣಮಟ್ಟದ ಹೋರಿಗಳ ವೀರ್ಯವನ್ನು ಗಂಡು ಹೆಣ್ಣು ವೀರ್ಯಾಣುಗಳಾಗಿ ವಿಂಗಡಿಸಿ ಕೃತಕ ಗರ್ಭಧಾರಣೆ ಅಥವಾ ಪ್ರಣಾಳ ಶಿಶುವಿನ ಧಾರಣೆಯಲ್ಲಿ ಬಳಸುವುದು, ರೈತರಿಗೆ ಹೆಣ್ಣು ಕರುಗಳು ಲಾಭದಾಯಕವಾಗಿದ್ದು ಹಾಲು ಉತ್ಪಾದನೆ ಹಾಗೂ ಸಂತಾನೋತ್ಪತ್ತಿಯಲ್ಲಿ ಅನುಕೂಲವಾಗಿರುತ್ತದೆ, ಗಂಡು ವೀರ್ಯಾಣುಗಳು ಉತ್ತಮ ಹೋರಿಗಳ ಸಂತಾನೋತ್ಪತ್ತಿಯಲ್ಲಿ ಸಹಕಾರಿಯಾಗುತ್ತದೆ, ಇದು 90% ಫಲಕಾರಿಯಾಗಿರುತ್ತದೆ, ಸಂತಾನೋತ್ಪತ್ತಿಯ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸುವ ಮಲ್ಟಿಪ್ಲೈ ಮಾಡುವ ಫಾರಂ ಕೇಂದ್ರಗಳು, ಈ ಫಾರಂನಲ್ಲಿ ಉತ್ತಮ ಗುಣಮಟ್ಟ ಅನುವಂಶೀಯ ಗೋವುಗಳ ಹೋರಿಗಳ ಸಂತತಿಯನ್ನು ಅಧಿಕ ಆಧುನಿಕ ತಂತ್ರಜ್ಞಾನ ಬಳಸಿ ವೃದ್ಧಿ ಮಾಡುವುದು, ಒಂದು ಈ ಒಂದು ಚಟುವಟಿಕೆ ಸ್ಥಾಪಿಸಲು ಹಾಗೂ ಯೋಜನೆಯಲ್ಲಿ ಅರ್ಹತೆ ಪಡೆಯಲು ಹೂಡಿಕೆದಾರರು ಸುಮಾರು 200 ಹಸುಗಳನ್ನು ಸಾಕಲು ಸಾಕಾಗುವಷ್ಟು ಸ್ವಂತ ಜಮೀನು ಅಥವಾ ಗುತ್ತಿಗೆ ಆಧಾರದ ಮೇಲೆ ಜಮೀನನ್ನು ಹೊಂದಿರಬೇಕು. ಈ ಉದ್ದಿಮೆ ಚಟುವಟಿಕೆಗೆ ಈ ಯೋಜನೆಯಲ್ಲಿ 1-4 ಕೋಟಿ ಸಹಾಯಧನದ ಅವಕಾಶವಿರುತ್ತದೆ. ನಿಪುಣತೆ ಹಾಗೂ ಕೌಶಲ್ಯದ ಉನ್ನತೀಕರಣ, ರೈತರಿಗೆ ಹಾಗೂ ಸಂಸ್ಥೆಗಳಿಗೆ ಗೋವುಗಳ ಸಾಕಾಣಿಕೆ ಹಾಲು ಉತ್ಪಾದನೆ ಹಾಗೂ ಸಂತಾನೋತ್ಪತ್ತಿಯಲ್ಲಿ ಕೌಶಲ್ಯವನ್ನು ತಿಳುವಳಿಕೆಗಳು ಹಾಗೂ ಅಭ್ಯಾಸಗಳನ್ನು ಉತ್ತಮಗೊಳಿಸಲು ತರಬೇತಿ ನೀಡುವ ಕಾರ್ಯಕ್ರಮಗಳಿರುತ್ತದೆ. ಈ ತರಬೇತಿ ಸಂಸ್ಥೆಗಳಿಗೆ ಪ್ರೋತ್ಸಾಹ ಹಾಗೂ ಬೆಂಬಲ ಇರುತ್ತದೆ. ಗೋಕುಲ ಗ್ರಾಮ ನಗರ ಹಾಗೂ ಪಟ್ಟಣಗಳ ಸಂಯೋಜಿತ ದೇಶೀಯ ಗೋವುಗಳ ಅಭಿವೃದ್ಧಿ ಹಾಗೂ ಸಂರಕ್ಷಣೆಯಲ್ಲಿ ಭಾಗವಹಿಸುವ ಸಂಸ್ಥೆ, ಇದರ ನಿರ್ವಹಣೆ ವೆಚ್ಚವನ್ನು ಏಟು ಹಾಲು ಮಾರಾಟ, ಗೊಬ್ಬರ, ಕಂಪೋಸ್ಟ್ ಮಾರಾಟ, ಪರಿಷ್ಕರಿಸಿದ ಗಂಜಲ ಹಾಗೂ ಇತರ ಹಾಲಿನ ಉತ್ಪನ್ನಗಳ ಮಾರಾಟದಿಂದ ಭರಿಸುವುದು. ಈ ಸಾಲಿನಲ್ಲಿ ಇದಕ್ಕೆ ಅನುದಾನ ನೀಡಲಾಗಿದೆ. ಮೇಲೆ ಹೇಳಿದ ಎಲ್ಲಾ ಘಟಕಗಳಲ್ಲಿ ಭಾಗಿಯಾಗಿರುವ ರೈತರಿಗೆ ಸಂಘ ಸಂಸ್ಥೆಗಳಿಗೆ 100% ಅನುದಾನದ ವಿರುತ್ತದೆ. ಕೆಲವು ಲಿಂಗ ಬೇರ್ಪಡಿಸಿದ ವೀರ್ಯ ಉಪಯೋಗ ಪ್ರಣಾಳ ಶಿಶು ಸಹಾಯಧನ ಹೊರತಾಗಿ ನಿಧಿ ಹಾಗೂ ಕಾರ್ಯರೂಪು ರಾಷ್ಟ್ರೀಯ ಪಶುಧನ ಯೋಜನೆ 2025-26 ಅಡಿಯಲ್ಲಿ 2,400 ಕೋಟಿ ಬಜೆಟ್ 1,000 ರು ಹೆಚ್ಚಳ ಮಾಡಿ ಒಟ್ಟು 3,400 ಕೋಟಿ ಅನುದಾನ. ಕಾರ್ಯರೂಪು ಕೃಷಿ ಮಂತ್ರಿ ಮಂಡಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಇಲಾಖೆ. ರಾಜ್ಯ ಮಟ್ಟದ ಕಾರ್ಯರೂಪು ರಾಜ್ಯ ಕಾರ್ಯರೂಪು ಕೇಂದ್ರ ಸಂಸ್ಥೆ ಹಾಗೂ ಜಾನುವಾರುಗಳ ಅಭಿವೃದ್ಧಿ ಮಂಡಳಿ. ನೋಂದಣಿ ವೆಬ್ಸೈಟ್ ಕಾರ್ಯಾಲಯ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ, ಅಫಿಷಿಯಲ್ ವೆಬ್ಸೈಟ್ ಆಫ್ ಎನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್. ಸಹಾಯವಾಣಿ 1800-309-3098. ಇಮೇಲ್ ವಿಳಾಸ UPLDBTE@gmail.com. ನಿರ್ದಿಷ್ಟ ಘಟಕಗಳ ನೆರವು ಗೋಕುಲ ಗ್ರಾಮ ಸಂಯೋಜಿಸಿದ ದೇಶೀಯ ಜಾನುವಾರು ಅಭಿವೃದ್ಧಿ ಕೇಂದ್ರ ಅಭಿವೃದ್ಧಿ ಹಾಗೂ ಸಂರಕ್ಷಣೆ, ದೇಶೀಯ ಗೋವುಗಳ ತಳಿಗಳ ಸ್ಥಾಪಿಸಲು ಸಹಾಯಧನ, ಉದ್ಯಮಿಗಳಿಗೆ 50% ಬಂಡವಾಳ ಸಹಾಯಧನ ಅಂದರೆ ಅರ್ಹತೆ, ಅರ್ಹ ಉದ್ಯಮಿಗಳಿಗೆ ಸ್ವಸಹಾಯ ಗುಂಪುಗಳಿಗೆ Section 8 ಕಂಪನೀಸ್ಗೆ ಸಂತಾನೋತ್ಪತ್ತಿ ಕೇಂದ್ರಗಳನ್ನು ಸ್ಥಾಪಿಸಲು ಇದರ ಸಹಾಯಧನ 1 ಕ್ಯಾಪಿಟಲ್ ಸಬ್ಸಿಡಿ ಅಂದರೆ ಬಂಡವಾಳ ಸಹಾಯಧನ 1-4 ಕೋಟಿ ತನಕ ಇರುತ್ತದೆ. ಸಹಾಯಧನ ರೈತರಿಗೆ 50% ಸಹಾಯಧನ, ಲಿಂಗ ಬೇರ್ಪಡಿಸಿದ ವೀರ್ಯ ಗರ್ಭಧಾರಣೆಗೆ ಉಪಯೋಗಿಸುವ ರೈತರಿಗೆ ಹಾಗೂ IVF ಪ್ರಣಾಳ ಶಿಶು ಗರ್ಭಧಾರಣೆಗೆ. ಏಟು ಹಾಲು ಅಂದರೆ ಗಿರ್ ಹಾಗೂ ಕೆಂಪು ಸಿಂಧಿ ತಳಿಗಳು ಕೊಡುವ ಹಾಲು. ಈ ಏಟು ಹಾಲು ಎಲ್ಲಾ ರೀತಿಯಲ್ಲೇ ಇದ್ದು ಇದರಲ್ಲಿ A2 beta casein ಎಂಬ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದು ಜಠರದ ಸಮಸ್ಯೆಗಳನ್ನು ಗುಣಪಡಿಸುವುದು ಹಾಗೂ ಸುಲಭವಾಗಿ ಜೀರ್ಣ ಮಾಡುವುದು. ಈ ಹಾಲು ವಿದೇಶಗಳಲ್ಲಿ ಬಹಳ ಉಪಯೋಗದಲ್ಲಿದೆ. ಇದರ ಬೆಲೆ ಬಂದು ಭಾರತ ದೇಶದಲ್ಲಿ 150-300 ರೂಪಾಯಿ 1 ಲೀಟರ್ಗೆ ಇದೆ. ಕಡೆಯ ಲಾಸ್ಟ್ ಅವಾರ್ಡ್, ಈ ರಾಷ್ಟ್ರೀಯ ಗೋಕುಲ್ ಮಿಷನ್ ಅವಾರ್ಡ್ ಅಂತ ಹೊಂದಿದೆ. ಇದು ಗೋಪಾಲರತ್ನ ಪ್ರಶಸ್ತಿ. ಇದು ಪ್ರತಿ ವರ್ಷ ಉತ್ತಮ ರೈತರು ಈ ದೇಶೀಯ ಗೋವುಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಪಾತ್ರರಾದ ರೈತರಿಗೆ ಗೋಪಾಲರತ್ನ ಪ್ರಶಸ್ತಿ ನೀಡಲಾಗುವುದು. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಇದುವರೆಗೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಜನಾಪುರ ಭದ್ರಾವತಿಯ ಗೋಪಾಲಕೃಷ್ಣ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಇದರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ, ಮಾವಿನ ಬೆಳೆಯಲ್ಲಿ ಹೂಗಳಿಗೆ ಬಾಧಿಸುವ ಕೀಟರೋಗ ನಿರ್ವಹಣೆ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಬಸವನಗೌಡ ಎಂಜೆ ಅವರೊಂದಿಗಿನ ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್. ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆಯಲ್ಲಿ ಬಸನಗೌಡ ಎಂಜಿ ಅವರಿದ್ದಾರೆ. ಇವರು ತೋಟಗಾರಿಕಾ ವಿಷಯ ತಜ್ಞರು, ತರಳಬಾಳು ICR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಹೇಳುವುದಾದರೆ ಈಗ ಮಾವು ಹಣ್ಣುಗಳ ರಾಜ ಅಂತ ಹೇಳಿ ನಾವು ಕರಿತೀವಿ. ಈಗ ಸದ್ಯದಲ್ಲೇ ಎಲ್ಲಾನು ಒಂದು ಹೂ ಬಿಡುವ ಹಂತದಲ್ಲಿ ಇರ್ತಕ್ಕಂಥ ಒಂದು ಸಮಯ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಮಾವು ಬೆಳೆನ, ಮುಂದೆ ಮತ್ತೆ ನಾವು ಏನ್ ಅದರ ಒಂದು ನಿರ್ವಹಣಾ ಕ್ರಮವಾಗಿ ಏನ್ ನಾವು ತೆಗೆದುಕೊಳ್ಬಹುದು ವೈಜ್ಞಾನಿಕವಾಗಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಇವತ್ತು ಮಾಹಿತಿ ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಹೇಳಿ, ಮಾವಿನ ಒಂದು ಪರಿಚಯ ವೈಜ್ಞಾನಿಕವಾಗಿ ತಾವು ಹೇಳುವುದಾದರೆ ಕಡಿಮೆ ಒಂದು ಸಮಯದಲ್ಲಿ ಫಲ ಕೊಡ್ತಕ್ಕಂತ ಒಂದು ತಳಿಗಳಾಗ್ಲಿ ಮತ್ತೆ ಹೈಬ್ರಿಡ್ ತಳಿಗಳಾಗ್ಲಿ, ಇದರ ಒಂದು ಮುಂದುವರಿದ ತಾಂತ್ರಿಕತೆಗಳ ಬಗ್ಗೆ ಆಗ್ಲಿ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಕು ಚೆಲ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. ಖಂಡಿತ ಸರ್. ಮಾವು ತಮಗೆ ಗೊತ್ತಿರೋ ಹಾಗೆ ಹಣ್ಣುಗಳ ರಾಜ ಅಂತ ಹೇಳಿ ನಾವು ಕರಿತೇವೆ. ಪ್ರಸ್ತುತ ಸಂದರ್ಭದಲ್ಲಿ ಅಂದ್ರೆ ಈಗ ಚಳಿಗಾಲ ಪ್ರಾರಂಭವಾಗಿದೆ. ಸೊ ಈ ಸಂದರ್ಭದಲ್ಲಿ ಮಾವಿನ ಬೆಳೆಯಲ್ಲಿ ಮಾಡಬೇಕಾದಂತಹ ಕೆಲವು ಕ್ರಮಗಳ ಬಗ್ಗೆ ನಾನು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಸಹ ಸಹಜವಾಗಿ ವರ್ಷದಿಂದ ವರ್ಷಕ್ಕೆ ಮಾವಿನ ಬೆಳೆಯ ಒಂದು ವಿಸ್ತೀರ್ಣ ಕುಂಠಿತ ಆಗ್ತಿರೋದನ್ನ ತಾವು ನೋಡ್ತಾ ಇದ್ರಿ. ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರೈತರಿಗೆ ಈ ಒಂದು ಮಾವಿನ ಬೆಳೆಯಲ್ಲಿ ಆರ್ಥಿಕವಾದಂತಹ ಒಂದು ಲಾಭ ಬರ್ತಾ ಇಲ್ಲ ಅಂತಕ್ಕಂಥದ್ದು ರೈತರ ಒಂದು ಚಿಂತೆ. ಸೊ ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಮಾವಿನ ಬೆಳೆಯನ್ನ ರೈತರು ಯಾರು ತಮ್ಮ ಸ್ವಂತ ಬೆಳೆ ಅಂತ ಹೇಳಿ ಅವರು ನಿರ್ಧಾರ ತಗೊಂಡಿಲ್ಲ. ಯಾಕೆಂತ ಹೇಳಿದ್ರೆ, ಇಲ್ಲಿ ನಾವು ಯಾರೋ ಬೇಸಾಯ ಕ್ರಮಗಳನ್ನು ಮಾಡ್ತೀವಿ, ಬೇರೆ ಯಾರೋ ಬಂದು ಅದನ್ನ ಕೊಯ್ಲು ಮಾಡ್ಕೊಂಡು ಹೋಗ್ತಾರೆ, ಇನ್ ಯಾರೋ ಅದನ್ನ ಮಾರಾಟ ಮಾಡ್ತಾರೆ. ಸೊ ಹಾಗಾಗಿ ತಾವೇ ಸ್ವಂತ ಮಾವು ಬೆಳೆಯನ್ನ ಬೆಳೆದು ಹಾರ್ವೆಸ್ಟ್ ಅನ್ನು ಮಾಡಿ ತಾವೇ ಸ್ವಂತ ಮಾರಾಟ ಮಾಡ್ತಾ ಇರತಕ್ಕಂಥ ರೈತರ ಸಂಖ್ಯೆ ಬಹಳ ಕಡಿಮೆ. ಸೊ ಆ ಒಂದು ಕಾರಣದಿಂದ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಮಾವಿನ ಬೆಳೆ ಅಂತಕ್ಕಂಥದ್ದು ಒಂದು ನೆಗ್ಲೆಕ್ಟೆಡ್ ಕ್ರಾಪ್ ಆಗಿ ಆಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಈ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಸುಮಾರು ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಒಂದು 5,000-6,000 ಎಕರೆ ಪ್ರದೇಶದಷ್ಟು ನಮಗೆ ಇಲ್ಲಿ ಎರಡು ಜಿಲ್ಲೆಗಳಲ್ಲಿ, ಒಂದು ಶಿವಮೊಗ್ಗ ಮತ್ತೆ ನಮ್ಮ ದಾವಣಗೆರೆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಾವಿನ ಬೆಳೆ ವಿಸ್ತೀರ್ಣ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ರೋಗ ಮತ್ತು ಕೀಟಗಳ ಬಾಧೆ ಇರಬಹುದು ಅಥವಾ ಈ ಒಂದು ಬೆಳೆಯ ಹವಾಮಾನ ವೈಪರೀತ್ಯ ಇರಬಹುದು, ಅದರಿಂದಾಗಿ ಈ ಒಂದು ವಿಸ್ತೀರ್ಣ ಅಂತಕ್ಕಂಥದ್ದು ತುಂಬಾ ಕಡಿಮೆ ಆಗ್ತಾ ಬಂದಿದೆ. ಸೊ ಈಗ ಆಲ್ರೆಡಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಸುಮಾರು 3,000 ಹೆಕ್ಟೇರ್ ಪ್ರದೇಶ ಇದ್ದಂತಹ ಒಂದು ಮಾವು ಬೆಳೆ ಈಗ ನಮಗೆ ಸುಮಾರು 600-700 ಹೆಕ್ಟೇರ್ ಪ್ರದೇಶಕ್ಕೆ ಬಂದು ತುಂಬಿದೆ. ಇದಕ್ಕೆ ಪ್ರಮುಖವಾಗಿ ಅಡಿಕೆ ಬೆಳೆಯ ಒಂದು ಬೆಲೆ ಅಂತಾನೂ ಸಹ ನಾವು ಹೇಳ್ಬಹುದು. ಸೊ ಹಾಗಾದ್ರೆ ಈಗ ಇರ್ತಕ್ಕಂಥ ಮಾವಿನ ತೋಟಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಒಂದು ನಾವು ಮ್ಯಾನೇಜ್ಮೆಂಟ್ ಅನ್ನ ಮಾಡಬಹುದು ಅಂತಕ್ಕಂಥ ವಿಷಯವನ್ನು ನಾನು ನಿಮ್ ಗಮನ ತರಲಿಕ್ಕೆ ಇಚ್ಛಪಡ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮಾವು ಈ ಸಂದರ್ಭದಲ್ಲಿ ನಮಗೆ ಹೂವನ್ನ ಬಿಡ್ತಕ್ಕಂಥ ಒಂದು ಸಂದರ್ಭ. ಬಹಳಷ್ಟು ಜನ ರೈತರಿಗೆ ಅದರ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಏನಪ್ಪಾ ಅಂತ ಹೇಳಿದ್ರೆ ಮಾವು ಅದು ಸಹಜವಾಗಿ ಹೂವನ್ನು ಬಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸತತವಾಗಿ 10-15 ದಿವಸಗಳ ಒಂದು ವರೆಗೆ ಚಳಿಯ ವಾತಾವರಣ ಇರಬೇಕು. ಅಂದ್ರೆ ರಾತ್ರಿಯ ಒಂದು ಉಷ್ಣಾಂಶ ಏನಿದೆ ಕಡಿಮೆ ಇದ್ದಷ್ಟು ನಮಗೆ ಮಾವಿನ ಬೆಳೆಯ ಒಂದು ಹೂ ಬರ್ತಕ್ಕಂತ ಒಂದು ಸಂದರ್ಭ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಈ ವರ್ಷ ನಮಗೆ ಆಶಾದಾಯಕವಾದಂತಹ ಒಂದು ವಾತಾವರಣ ಬಂದಿದೆ. ಕಳೆದ ಒಂದು ವಾರದಿಂದ ನಮಗೆ ಸತತವಾಗಿ ರಾತ್ರಿಯ ಉಷ್ಣಾಂಶ ಸ್ವಲ್ಪ ತಗ್ಗಿದ್ದು ಚಳಿಯ ವಾತಾವರಣ ಬರ್ತಾ ಇದೆ. ಈಗ ಆಲ್ರೆಡಿ ಅಲ್ಲಲ್ಲಿ ಅಲ್ಲಲ್ಲಿ ಮಾವಿನ ಗಿಡಗಳು ಆಲ್ರೆಡಿ ನಮಗೆ ಹೂ ಬರ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ರೈತ ಬಾಂಧವರು ಬೇರೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲನೇ ಪ್ರಮುಖವಾದ ಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಾವಿನ ಗಿಡಗಳಿಗೆ ನೀರನ್ನು ಕೊಡಬಾರದು. ಬಹಳಷ್ಟು ಜನ ರೈತರು ಮಿಸ್ಟೇಕ್ ಮಾಡ್ಕೋತಾರೆ, ಏನಪ್ಪಾ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿ ನೀರು ಕೊಡೋದನ್ನ ರೂಢಿ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೂ ಮಾವು ಬೆಳೆ ಹೂ ಬಿಟ್ಟ ನಂತರ ನಾವು ನೀರನ್ನು ಕೊಡಬಾರದು. ಹಾಗೆ ನೀರನ್ನು ಏನಾದರೂ ಕೊಟ್ಟರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮಗೆ ಬಿಟ್ಟಂತ ಹೂಗಳೆಲ್ಲವೂ ಸಹ ಉದುರು ಹೋಗ್ತಕ್ಕಂತ ಒಂದು ಸಂದರ್ಭ ಇರುತ್ತೆ. ಮತ್ತೆ ಮಾವಿನ ಬೆಳೆಯ ಒಂದು ನಾವು ಪ್ರೊಡಕ್ಷನ್ ಅಂತ ಏನ್ ಕರಿತೀವಿ, ಇಳುವರಿ ಅಂತ ಏನ್ ಕರಿತೀವಿ, ಅದು ನಿರ್ಧಾರ ಆಗ್ತಕ್ಕಂಥದ್ದು ಆ ಒಂದು ಗಿಡದಲ್ಲಿನ ಒಂದು ಇಂಗಾಲ ಮತ್ತೆ ಸಾರಜನಕದ ಒಂದು ಸಮತೋಲನದಿಂದ ನಿರ್ಧಾರ ಆಗುತ್ತೆ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ, ಸಿಎನ್ ರೇಷೋ ಅಂತ ಹೇಳಿ ಕರಿತೀವಿ. ಸೊ ಪ್ರತಿ ವರ್ಷನೂ ಸಹ ನಮಗೆ ಆ ಇಂಗಾಲ ಮತ್ತೆ ಸಾರಜನಕದ ಒಂದು ಏನು ಸಮತೋಲನ ಏನಿದೆ, ಆ ಸಮತೋಲನ ಒಂದೇ ಮಟ್ಟದಲ್ಲಿ ಇರುವಂತೆ ನಾವು ಕಾಯ್ದಿಡ್ಕೋಬೇಕು. ಸೊ ಇಲ್ಲ ಅಂದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮಗೆ ಈ ಒಂದು ಇಳುವರಿ ಮೇಲೆ ಗಾಢವಾದಂತ ಒಂದು ಪರಿಣಾಮ ಬೀಳುತ್ತೆ. ಅದಕ್ಕೆ ಬಹಳಷ್ಟು ಜನ ರೈತರು ಆಡು ಭಾಷೆಯಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ಒಂದು ವರ್ಷ ಮಾವು ಫಸಲು ಚೆನ್ನಾಗಿ ಬರುತ್ತೆ, ಇನ್ನೊಂದು ವರ್ಷ ಮಾವು ಫಸಲು ಬಿಡೋದಿಲ್ಲ, ಹಾಗಾಗಿ ಎರಡು ವರ್ಷಕ್ಕೊಮ್ಮೆ ಬೆಳೆ ಅಂತ ಹೇಳಿ ಮಾತಾಡ್ಕೋತಾರೆ. ಹೌದು, ಎರಡು ವರ್ಷಕ್ಕೊಮ್ಮೆ ಬೆಳೆಯನ್ನು ತೆಗೆದುಕೊಳ್ಬಹುದು, ಆದ್ರೆ ಪ್ರತಿ ವರ್ಷನೂ ಸಹ ಸಮತೋಲಿತವಾದಂತಹ ಒಂದು ಬೆಳೆಯನ್ನು ತೆಗೆದುಕೊಳ್ಳಕ್ಕೆ ಇದಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನ ನಾವು ರೈತರು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಮತ್ತ ಹಾಗಾದ್ರೆ ನೀರನ್ನು ಯಾವಾಗ ಕೊಡಬೇಕು ನಾವು ಮಾವಿನ ಗಿಡಗಳಿಗೆ ಅಂತ ಹೇಳಿದ್ರೆ, ಈಗ ನಮಗೆ ಹೂ ಆದ ಮೇಲೆ ಅವು ನಮಗೆ ಕಾಯಿ ಕಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ನಿಮಗೆ ಗೊತ್ತಿರಲಿ ರೈತ ಬಾಂಧವರೇ, ಮಾವಿನಲ್ಲಿ 100% ಅದು ಹೂ ಆಯ್ತು ಅಂತ ಹೇಳಿದ್ರೆ 99% ಹೂ ಉದುರುತ್ತೆ. ನಮಗೆ ಈ ಹಣ್ಣು ಕಟ್ತಕ್ಕಂತ ಪರ್ಸೆಂಟೇಜ್ ಓನ್ಲಿ 1% ಮಾತ್ರ. ಸೊ ನಿಮಗೆ ಗೊತ್ತಿರಲಿ, ಆ 1% ಅಲ್ಲಿ ನಮಗೆ ಒಂದು ಊಟ ಎಷ್ಟು ಇರುತ್ತೋ ಗಿಡದಲ್ಲಿ ಅಷ್ಟನ್ನು ಮಾತ್ರ ಇಟ್ಕೊಳ್ಳುತ್ತೆ, ಉಳಿದಂಕೆ ಅದು ಸಹಜವಾಗಿ ಅದನ್ನು ಉದುರಿಸ್ತಾ ಹೋಗ್ತದೆ. ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಎಚ್ಚರಿಕೆ ಕ್ರಮ ಏನಪ್ಪ ಅಂತ ಹೇಳಿದ್ರೆ, ಮಾವು ಆ ಹೂ ಬಿಟ್ಟ ನಂತರ ಕಾಯಿ ಆಗುತ್ತಲ್ವಾ, ಅದು ಪರಾಗಸ್ಪರ್ಶ ಆದ್ಮೇಲೆ ಅದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗಿ ಪರಾಗಸ್ಪರ್ಶ ಆದ್ಮೇಲೆ ಅದ ನಂತರ ಬಟಾಣಿ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ, ಯಾವುದು ಈ ಮಾವಿನ ಒಂದು ಕಾಯಿ ಬಟಾಣಿ ಹಂತಕ್ಕೆ ಬಂದಾಗ ಅದಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಆವಾಗ ನಾವು ಪ್ರತಿ ವಾರ ಅಥವಾ 15 ದಿವಸಕ್ಕೊಮ್ಮೆ ನಾವು ಮಾವಿನ ಗಿಡಗಳಿಗೆ ನೀರನ್ನ ಕೊಡಬೇಕಾಗ್ತದೆ. ಸೊ ಈಗ ಏನಾಗುತ್ತಪ್ಪ ಅಂತಂದ್ರೆ, ಕೆಲವೊಮ್ಮೆ ಹವಾಮಾನ ವೈಪರೀತ್ಯ ಅಂತ ಹೇಳಿ ಕೇಳಿದ್ವಿ. ಕಳೆದ 2-3 ವರ್ಷಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕಳೆದ ವರ್ಷ ನಮಗೆ ಉಷ್ಣಾಂಶ ಜಾಸ್ತಿಯಾಗಿ ಮಾವಲ್ಲಿ ಉದುರುತ್ತು, ಕಳೆದ 8 ವರ್ಷ ನಮಗೆ ಏನಾಯ್ತು, ಮಳೆ ಜಾಸ್ತಿಯಾಗಿ ನಮಗೆ ಮಾವಿನಲ್ಲಿ ಹರಳು ಉದುರೋದನ್ನ ನಾವು ನೋಡಿದ್ವಿ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ನಮ್ಮ ಬೇಸಾಯ ಕ್ರಮಗಳನ್ನ ಕಾಲಕ್ಕೆ ತಕ್ಕಂತೆ ಹವಾಮಾನ ವೈಪರೀತ್ಯಕ್ಕೆ ತಕ್ಕಂತೆ ನಾವು ಅದನ್ನ ಮಾರ್ಪಾಡುಗಳನ್ನು ಮಾಡ್ಕೋಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಇನ್ನು ಮುಂದುವರೆದ ಹೇಳೋದಾದ್ರೆ, ಈ ಸಂದರ್ಭದಲ್ಲಿ ಏನಾದರೂ ನಾವು ಸಿಂಪರಣೆ ಮಾಡಬಹುದಾ, ಬಹಳಷ್ಟು ಜನ ರೈತರು ನಮಗೆ ಕೇಳ್ತಾ ಇರ್ತಾರೆ ಕರೆ ಮಾಡಿ, ಏನಪ್ಪಾ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಏನಾದರೂ ರೋಗ ಮತ್ತೆ ಕೀಟಗಳು ಬರೋ ಸಂಭವ ಇದೆಯಾ ಅಥವಾ ಈ ಸಂದರ್ಭದಲ್ಲಿ ನಾವು ಏನಾದರೂ ಸಿಂಪರಣೆಯನ್ನು ಮಾಡಬಹುದಾ ಅಂತೇಳಿ. ಸೊ ಸಾಮಾನ್ಯವಾಗಿ ರೈತ ಬಂದವರೇ, ಮಾವಿನ ಈ ಸಂದರ್ಭದಲ್ಲಿ ಮಂಜು ಬೀಳ್ತಾ ಇರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿದೆ, ಈ ಮಂಜು ಬೀಳ್ತಕ್ಕಂತ ಸಂದರ್ಭದಲ್ಲಿ ಏನಾಗುತ್ತೆ, ಮಾವಿನಲ್ಲಿ ಬೂದಿ ರೋಗದ ಒಂದು ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಬೂದು ರೋಗದ ಬಾಧೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ನಮಗೆ ಇದು ಹೂವಿನ ಮೇಲೂ ಸಹ ಪರಿಣಾಮ ಬೀಳುತ್ತೆ, ಮತ್ತೆ ಇಳುವರಿಯ ಮೇಲೂ ಸಹ ನಮಗೆ ಪರಿಣಾಮ ಬೀಳುತ್ತೆ. ಸೊ ಬೂದು ರೋಗ ಹೆಚ್ಚಾದಂತ ಸಂದರ್ಭದಲ್ಲಿ ಹೂಗಳು ಉದುರತಕ್ಕಂಥದ್ದು, ಹರಳುಗಳು ಉದುರತಕ್ಕಂತ ಒಂದು ಸಂಭವ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಬೂದು ರೋಗದ ನಿಯಂತ್ರಣವನ್ನ ಈಗ ನಾವು ಮಾಡಬೇಕಾಗುತ್ತೆ. ಒಂದು ಎರಡನೇದು, ಇದರ ಜೊತೆಗೇನೆ ಏನಪ್ಪಾ ಅಂತಂದ್ರೆ, ಫ್ರೀಯಾಗಿ ನಮಗೆ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆಯ್ತಂದ್ರೆ, ಯಾಕೆಂದ್ರೆ ನಮ್ಮ ಆಡು ಭಾಷೆನಲ್ಲಿ ರೈತರಿಗೆ ಗೊತ್ತಿದೆ, ಏನಪ್ಪಾ ಅಂದ್ರೆ ಬೆಳಗ್ಗೆ ಎದ್ದು ತೋಟಗಳಿಗೆ ಹೋಗ್ತಾ ಸಂದರ್ಭದಲ್ಲಿ ಎಲ್ಲಾದ್ರೂ ಮಂಜು ಬಿದ್ದಿತ್ತು ಅಂದ್ರೆ ರೈತರು ಹೇಳ್ತಾರೆ, ಇವತ್ತು ಮಧ್ಯಾಹ್ನ ಬಿಸಿಲು ಬಹಳ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ದ ಸೇಮ್ ವೇ ಏನಪ್ಪಾ ಅಂತ ಹೇಳಿದ್ರೆ, ಮಂಜು ಬಿದ್ದಂತ ಸಂದರ್ಭದಲ್ಲಿ ಬೂದು ರೋಗ ಬರುತ್ತೆ, ಆ ಮಧ್ಯಾಹ್ನದ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಆಗುತ್ತೆ, ಆ ಸಂದರ್ಭದಲ್ಲಿ ಜಿಗಿ ಹುಳದ ಬಾಧೆ ಜಾಸ್ತಿ ಇರುತ್ತೆ. ಸೊ ಇವೆರಡೂ ನಮಗೆ ಒಟ್ಟೊಟ್ಟಿಗೆ ಬರೋದ್ರಿಂದ ಬೂದು ರೋಗಕ್ಕೆ ಮತ್ತೆ ಜಿಗಿ ಹುಳದ ಬಾಧೆಗೆ ನಾವು ಈ ಸಂದರ್ಭದಲ್ಲಿ ಸಿಂಪರಣೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಏನ್ ಸಿಂಪರಣೆಯನ್ನು ಮಾಡಬಹುದು, ಸಾಮಾನ್ಯವಾಗಿ ರೈತ ಬಾಂಧವರು ಏನ್ ಮಾಡ್ತಾರೆ, ನೀರಿನಲ್ಲಿ ಕರಗ್ತಕ್ಕಂಥ ಗಂಧಕ, ಆ ನೀರಿನಲ್ಲಿ ಕರಗ್ತಕ್ಕಂಥ ಗಂಧಕವನ್ನ 3-3.5 ಗ್ರಾಂ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ತಾರೆ. ಈ ಗಂಧಕವನ್ನು ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಈ ಒಂದು ಕೀಟದ ಒಂದು ಹತೋಟಿನೂ ಸಹ ನಮಗೆ ಕಂಟ್ರೋಲ್ ಆಗ್ತದೆ. ಅದರ ಜೊತೆಗೆ ನಮಗೆ ಈ ಒಂದು ಏನು ಬೂದು ರೋಗದ ಒಂದು ನಿಯಂತ್ರಣ ಆಗ್ತದೆ. ಈಗ ಮುಂದೆ ಬರ್ತಾ ಇರ್ತಂಗೆ ಕೃಷಿ ಒಂದು ಅನ್ವೇಷಣೆ ಜಾಸ್ತಿ ಆದಂಗೆ ಅಡ್ವಾನ್ಸ್ಡ್ ಕೆಮಿಕಲ್ಸ್ ಸಹ ನಮಗೆ ಬಂದಿದ್ದಾವೆ. ಸೊ ಅಂತದ್ರಲ್ಲಿ ನಮಗೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಹೆಕ್ಸಾಕೊನಜೋಲ್ ಅಂತ ಹೇಳಿ ಒಂದು ಔಷಧಿ ಬರ್ತದೆ. ಆ ಹೆಕ್ಸಾಕೊನಜೋಲ್ ಅಂತಕ್ಕಂಥ ಒಂದು ರೋಗನಾಶಕ ಏನಿದೆ ಅದನ್ನ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೋಬೇಕು. ಇದರ ಜೊತೆಗೆ ನಾವು ಅಂತರ್ವ್ಯಾಪಿ ಕೀಟನಾಶಕವಾಗಿ ಈ ಒಂದು ಜಿಗಿ ಹುಳುಗಳ ಒಂದು ನಿರ್ವಹಣೆಗೆ ನಾವು ಅಸಿಪೇಟ್ ಪ್ಲಸ್ ಇಮಿಡಾಕ್ಲೋಪ್ರಿಡ್ ಕಾಂಬಿನೇಷನ್ ಇರತಕ್ಕಂಥ ಔಷಧಿ ನಮಗೆ ಮಾರುಕಟ್ಟೆನಲ್ಲಿ ಸಿಗುತ್ತೆ. ಸೊ ಅದನ್ನ 2 ಗ್ರಾಂ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಇವೆರಡೂ ಮಿಶ್ರಣದ ಜೊತೆಗೆ ನಾವು ಒಂದು ಲಘು ಪೋಷಕಾಂಶದ ಮಿಶ್ರಣವನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಯಾವುದು ಮಿಕ್ಸ್ ಮಾಡಬೇಕು ಲಘು ಪೋಷಕಾಂಶ? ನಿಮಗೆ 5 ಲಘು ಪೋಷಕಾಂಶ ಇರತಕ್ಕಂತ ಒಂದು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಅದರಲ್ಲಿ ಜಿಂಕ್, ಬೋರಾನ್, ಐರನ್, ಮೆಗ್ನೀಷಿಯಂ, ಕಾಪರ್, ಮ್ಯಾಂಗನೀಸ್, ಇಷ್ಟು ಇರತಕ್ಕಂತ ಲಘು ಪೋಷಕಾಂಶಗಳ ಮಿಶ್ರಣ ನಮ್ಮ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಅದು ಪೌಡರ್ ಫಾರ್ಮೆಟ್ ಅಲ್ಲಿ ಇದ್ರೆ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಳ್ಳಿ, ಅಥವಾ ಅದು ಲಿಕ್ವಿಡ್ ಫಾರ್ಮೆಟ್ ಅಲ್ಲಿ ಇದ್ರೆ 5 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಳ್ಳಿ. ಸೊ ಈ 3 ಮಿಶ್ರಣದ ಜೊತೆಗೆ ಒಂದು ಅಂಟು ದ್ರಾವಣ ಇದ್ರೆ, ಅದರಲ್ಲೂ ಸಹ ಸಿಲಿಕಾನ್ ಇರತಕ್ಕಂಥ ಅಂಟು ದ್ರಾವಣ ಆದ್ರೆ ಅದು ಚೆನ್ನಾಗಿ ಎಲ್ಲಾ ಎಲೆಗಳ ಮೇಲೆ ಸಿಂಪರಣೆ ಆಗ್ತದೆ. ಜೊತೆಗೆ ಇಲ್ಲ ಅಂತ ಹೇಳಿದ್ರೆ 1-2 ಶಾಂಪು, ನಾವು ಯಾವ್ದು ಮನೆಗೆ ಬಳಕೆ ಮಾಡ್ಕೊಂತ ಶಾಂಪು ಏನಿದೆ ಆ ಶಾಂಪುವನ್ನು ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ಇದು ಈ ಹಂತದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಸಿಂಪರಣೆ. ಇದಾದ ನಂತರ ನಮಗೆ ಏನಾಗುತ್ತಪ್ಪ ಅಂತಂದ್ರೆ, ಕಾಯಿಗಳು ಬಲಿಲಿಕ್ಕೆ ಪ್ರಾರಂಭ ಆಗ್ತದೆ. ಕಾಯಿಗಳು ಬಲಿಲಿಕ್ಕೆ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಪೋಷಕಾಂಶದ ಒಂದು ಲಭ್ಯತೆ ಬಹಳಷ್ಟು ಜಾಸ್ತಿ ಬೇಕಾಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇನ್ನೊಂದು 2ನೇ ಒಂದು ಸಿಂಪರಣೆಯನ್ನ ಕಾಯಿ ಮಧ್ಯಮ ಗಾತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ಕಾಯಿ ಇನ್ನೇನು ಬೆಳವಣಿಗೆ ಹಂತ ಬರ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ, ಮತ್ತೊಮ್ಮೆ ಒಂದು ಲಘು ಪೋಷಕಾಂಶದ ಮಿಶ್ರಣದ ಜೊತೆಗೆ ಒಂದು ಪೊಟಾಶ್, ಅಂದ್ರೆ 0050 ಅಂತ ಕರಿತೀವಿ, ಸಲ್ಫೇಟ್ ಆಫ್ ಪೊಟಾಶ್ ಅಂತ ಹೇಳಿ, ಆ ಸಲ್ಫೇಟ್ ಆಫ್ ಪೊಟಾಶ್ ಅನ್ನ 5 ಗ್ರಾಂ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ, ಲಘು ಪೋಷಕಾಂಶ 5 ಗ್ರಾಂ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ, ಇವೆರಡನ್ನು ಮಿಶ್ರಣನ ನಾವು ಮತ್ತೊಮ್ಮೆ ಒಂದು ಸಿಂಪರಣೆಯನ್ನ ನಾವು ಮಾಡಬೇಕಾಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಮಾವಿನ ಬೆಳೆಯಲ್ಲಿ ನಿಮಗೆ ಉತ್ತಮವಾದಂತಹ ಇಳುವರಿಯನ್ನ ನಿರ್ಧರಿಸಲಿಕ್ಕೆ ನಮಗೆ ಸಹಾಯ ಆಗ್ತದೆ. 1. 2ನೇದೇನಪ್ಪ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕ್ರಮ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹಣ್ಣು ಕಟ್ಟಿದಂತ ಸಂದರ್ಭದಲ್ಲಿ ನಿಮಗೆ ಏನಾದರೂ ಒಂದು ಹಣ್ಣಿನ ಒಂದು ಗುಣಮಟ್ಟ ಕಡಿಮೆ ಇದೆ ಅಂತ ಹೇಳಿದ್ರೆ, ಅಥವಾ ಹಣ್ಣಿನ ಒಂದು ಬೆಳವಣಿಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ, ಅಂತ ಹಣ್ಣುಗಳನ್ನ ನಾವು ಥಿನ್ನಿಂಗ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬರ್ತದೆ. ಬಹುಶಃ ಯಾವ ರೈತರು ಸಹ ಇದನ್ನ ಕಾರ್ಯವನ್ನು ಮಾಡೋದಿಲ್ಲ. ಒಂದು ಮರದಲ್ಲಿ ಅಂದಾಜು 5 ವರ್ಷದ ಅಥವಾ 10 ವರ್ಷದ ಮರ ಇತ್ತು ಅಂತ ಹೇಳಿದ್ರೆ, ನಮಗೆ 100-120 ಹಣ್ಣುಗಳನ್ನ ಬಿಟ್ಕೊಳ್ತಾರೆ. ಸೊ ಅದಕ್ಕಿಂತ ಜಾಸ್ತಿ ಹಣ್ಣುಗಳನ್ನ ಬಿಟ್ಕೊಂಡಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಯಾವುದೇ ಮರದಲ್ಲಿ ಹಣ್ಣಿನ ಸಂಖ್ಯೆ ಹೆಚ್ಚಾದ ಹಾಗೆ ಹಣ್ಣಿನ ಗಾತ್ರ ಕಡಿಮೆ ಆಗ್ತದೆ, ಅದರ ಗುಣಮಟ್ಟ ಕಡಿಮೆ ಆಗ್ತದೆ. ಹಣ್ಣಿನ ಸಂಖ್ಯೆಯನ್ನ ಕಡಿಮೆ ಇಟ್ಕೊಂಡ್ರೆ ಅದರ ಒಂದು ಗಾತ್ರ ಜಾಸ್ತಿ ಇರುತ್ತೆ, ಮತ್ತೆ ಅದರ ಒಂದು ಗುಣಮಟ್ಟ ಜಾಸ್ತಿ ಇರುತ್ತೆ. ಸೊ ಈ 10 ಹಣ್ಣುಗಳನ್ನ ಬಿಟ್ಕೊಳ್ತಾರೆ. ಸೊ ಅದಕ್ಕಿಂತ ಜಾಸ್ತಿ ಹಣ್ಣುಗಳನ್ನ ಬಿಟ್ಕೊಂಡಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಯಾವುದೇ ಮರದಲ್ಲಿ ಹಣ್ಣಿನ ಸಂಖ್ಯೆ ಹೆಚ್ಚಾದ ಹಾಗೆ ಹಣ್ಣಿನ ಗಾತ್ರ ಕಡಿಮೆ ಆಗ್ತದೆ, ಅದರ ಗುಣಮಟ್ಟ ಕಡಿಮೆ ಆಗ್ತದೆ. ಹಣ್ಣಿನ ಸಂಖ್ಯೆಯನ್ನ ಕಡಿಮೆ ಇಟ್ಕೊಂಡ್ರೆ ಅದರ ಒಂದು ಗಾತ್ರ ಜಾಸ್ತಿ ಇರುತ್ತೆ, ಮತ್ತೆ ಅದರ ಒಂದು ಗುಣಮಟ್ಟ ಜಾಸ್ತಿ ಇರುತ್ತೆ. ಸೊ ಈ ನೊಣ ಅಂತ ಏನ್ ಕರಿತೀವಿ, ಇದು ಸಣ್ಣದಾಗಿ ಒಂದು ತನ್ನ ಮೂತಿಯಿಂದ ಒಂದು ಮೊಟ್ಟೆಯನ್ನ ಇದರೊಳಗೆ ಇಡ್ತದೆ. ಅದರೊಳಗೆ ಆ ಹಣ್ಣಿನೊಳಗೆ ಇಟ್ಟಾಗ ಆ ಒಂದು ತಿರುಳಲ್ಲಿ ಈ ನೊಣ ಬೆಳೀತಾ ಹೋಗ್ತದೆ. ಸೊ ಈ ಒಂದು ನೊಣದ ಒಂದು ಹತೋಟಿ ಮಾಡ್ಲಿಕ್ಕೆ ನೀವೆಲ್ಲ ಕೇಳಬಹುದು ರೈತರು, ಏನಪ್ಪಾ ಅಂತ ಹೇಳಿದ್ರೆ, ನಾವ್ ಹಂಗಾದ್ರೆ ಈ ನೊಣ ಸಾಯಿಸ್ಲಿಕ್ಕೆ ನಾವು ಔಷಧಿಯನ್ನ ಸಿಂಪರಣೆ ಮಾಡಬಹುದಾ ಅಂತ? ಬೇಡ. ಯಾಕೆಂತ ಹೇಳಿದ್ರೆ, ಹಣ್ಣು ನಮ್ಗೆ ತಿನ್ನತಕ್ಕಂತ ಒಂದು ವಸ್ತು. ಈಗಾಗಲೇ ನಾವು ಸಾಕಷ್ಟು ರಾಸಾಯನಿಕಗಳನ್ನ ತಿಂದು ಸಾಕಷ್ಟು ರಾಸಾಯನಿಕಗಳನ್ನ ನಾವು ಆಹಾರ ಬೆಳೆಗಳಿಗೆ ಸಿಂಪರಣೆ ಮಾಡಿ ಪ್ರತಿನಿತ್ಯವೂ ಸಹ 1 ಮಿಲಿಗ್ರಾಂಗಳಷ್ಟು ರಾಸಾಯನಿಕಗಳನ್ನ ನಮ್ಮ ದೇಹದಲ್ಲಿ ನಾವು ಸೇರಿಸ್ಕೊಳ್ತಾ ಇದೀವಿ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ಹಣ್ಣನ್ನ ನಾವು ವಿಷಕಾರಿ ಮಾಡೋದ್ರ ಬದಲು ಸಹಜವಾಗಿ ಪ್ರಕೃತಿದತ್ತವಾಗಿ ಇವುಗಳನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಏನಾದರೂ ಕ್ರಮ ಇದೆಯಾ ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕಾದಂತ ಸಂದರ್ಭ ಇದೆ. ಸೊ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ ಹಣ್ಣಿನ ನೊಣದ ಒಂದು ಮೋಹಕ ಬಲೆಗಳು ಸಿಗ್ತವೆ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅವರು ಅಭಿವೃದ್ಧಿಪಡಿಸಿರ್ತಕ್ಕಂತ ಈ ಹಣ್ಣಿನ ನೊಣದ ಒಂದು ಮೋಹಕ ಬಲೆಗಳು ನಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಹಾಗೂ ಹತ್ತಿರದ ಕೃಷಿ ಇಲಾಖೆ ಅಥವಾ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಹಿತಿಯ ಮೂಲಕ ನಿಮಗೆ ಇದು ಲಭ್ಯ ಇರ್ತದೆ. ಸೊ ಇವುಗಳನ್ನ ತಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಹಣ್ಣು ನಮಗೆ ಬೆಳವಣಿಗೆ ಹಂತ ಬಂದಂತ ಸಂದರ್ಭದಲ್ಲಿ ನಾವು ಪ್ರತಿ ಒಂದು ಎಕರೆಗೆ ನಾವು 3-4 ಈ ಒಂದು ಮೋಹಕ ಒಂದು ಬಲೆಗಳೇನಿದಾವೆ ಆ ಮೋಹಕ ಬಲೆಗಳನ್ನ ಕಟ್ಟಬೇಕಾಗ್ತದೆ. ಸೊ ಅದರಿಂದ ಆಗ್ತಕ್ಕಂಥ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ಮೋಹಕ ಬಲೆಗಳನ್ನ ಹಾಕೋದ್ರಿಂದ ನಮಗೆ ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಕೀಟಗಳ ಒಂದು ಸಂಖ್ಯೆಯನ್ನು ನಿರ್ಧರಿಸಲಿಕ್ಕೆ ಈ ಮೋಹಕ ಬಲೆಗಳು ನಮಗೆ ಅನುಕೂಲ ಆಗ್ತದೆ. ಒಂದು ಎರಡನೇದು ಇದರಲ್ಲಿರ್ತಕ್ಕಂಥ ಒಂದು ಏನು ನಾವು ರಾಸಾಯನಿಕ ಅಂಶ ಏನಿದೆ, ಆ ರಾಸಾಯನಿಕ ಅಂಶ ಗಂಡು ನೊಣ ಏನು ಹೆಣ್ಣು ನೊಣ ಹೊರಸೂಸ್ತಕ್ಕಂತ ಒಂದು ವಾಸನೆ ಏನಿದೆ ಆ ವಾಸನೆಯನ್ನ ಹಿಡ್ಕೊಂಡು ಬಿಟ್ಟು ಬಂದು ಇದರೊಳಗೆ ಬಿದ್ದು ಸಾಯ್ತದೆ. ಸೊ ಇದರಿಂದ ಆ ನೊಣದ ಒಂದು ಸಂತಾನೋತ್ಪತ್ತಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಮೋಹಕ ಬಲೆ ನಮಗೆ ಅನುಕೂಲ ಆಗುತ್ತೆ. ಸೊ ಈ ಮೋಹಕ ಬಲೆಯನ್ನು ಮಾಡ್ಕೊಳ್ಳೋದ್ರಿಂದ ನಾವು ಸಹಜವಾಗಿ ಮತ್ತೆ ನೈಸರ್ಗಿಕವಾಗಿ ನಾವು ಈ ಒಂದು ಹುಳದ ಒಂದು ಹತೋಟಿಯನ್ನ ಮಾಡ್ಕೊಳ್ಳಿಕ್ಕೆ ಅದು ನಮಗೆ ಸಹಾಯ ಆಗ್ತದೆ. ಸೊ ಈ ಎಲ್ಲ ಕ್ರಮಗಳನ್ನ ನಾವು ಮಾವನ್ನ ಬೆಳೀತಕ್ಕಂತ ಈ ಸಂದರ್ಭ ಏನಿದೆ ಈ ಸಂದರ್ಭದಲ್ಲಿ ನಾವು ಅನುಸರಿಸ್ಕೋಬೇಕಾಗ್ತದೆ. ಸೊ ಇನ್ನು ಹೆಚ್ಚಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಬೇರೆ ಏನು ಯಾವುದೇ ರೀತಿಯ ಗೊಬ್ಬರಗಳನ್ನು ಕೊಡೋ ಸಂದರ್ಭ ಇಲ್ಲ. ಬಹಳಷ್ಟು ಜನ ರೈತರು ಫೋನ್ ಮಾಡಿ ಕೇಳ್ತಿರ್ತಾರೆ, ಸರ್ ಈಗ ಮಾವಿಗೆ ಈಗ ಕಾಯಿ ಬಿಡ್ತಾ ಇದೆ ಗೊಬ್ಬರ ಹಾಕಲ ಅಂತೇಳಿ. ಸಾಧ್ಯವಿಲ್ಲ, ಯಾಕೆಂತ ಹೇಳಿದ್ರೆ ಮಾವಿಗೆ ನೀವು ಗೊಬ್ಬರ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಸೂಕ್ತವಾದ ಸಮಯ ಅಂತ ಹೇಳಿದ್ರೆ ನಿಮಗೆ ಜೂನ್ ಜುಲೈ, ಯಾಕೆಂದ್ರೆ ಜೂನ್ ಜುಲೈ ಅಷ್ಟೊತ್ತಿಗೆ ನಮಗೆ ಮಾವಿನಲ್ಲಿ ಫಸಲು ಸಂಪೂರ್ಣವಾಗಿ ಕಟಾವ್ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಇನ್ನೊಂದು ಕಾರ್ಯ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಬಹಳ ಪ್ರಮುಖವಾಗಿ ಅದನ್ನ ಪ್ರೂನಿಂಗ್ ಅಂತ ಕರಿತೀವಿ, ಅಂದ್ರೆ ಸವರುವಿಕೆ ಅಂತ ಹೇಳಿ ನಾವು ಕರಿತೀವಿ. ಸೊ ಯಾವ ರೈತರು ಸಹಜವಾಗಿ ಪ್ರತಿ ವರ್ಷನೂ ಸಹ ಪ್ರೂನಿಂಗ್ ಅನ್ನ ಮಾಡ್ಕೊಂತಾರೆ, ಅಂತ ರೈತರ ತೋಟದಲ್ಲಿ ಯಾವ ಕಾರಣಕ್ಕೂ ಸಹ ಇಳುವರಿ ಕುಸಿತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಎಷ್ಟು ಪ್ರಮಾಣದಲ್ಲಿ ಅದನ್ನ ರಂಬೆ ಕೊಂಬೆಗಳನ್ನ ಸವರಬೇಕು ಅಂತಕ್ಕಂಥ ನಿರ್ಧರಿಸೋದು ನಮ್ಮ ಗಿಡದ ಬೆಳವಣಿಗೆ ಮತ್ತೆ ಗಿಡದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ನಿರ್ಧರಿಸಿ ಅದು ಯೂಸ್ ಆಗ್ತದೆ. ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಪ್ರತಿ ವರ್ಷ ಈ ಕೊಯ್ಲು ಮುಗಿದ ನಂತರ ನಾವು ಮೊದಲು ಗಿಡಗಳ ಒಂದು ಸವರುವಿಕೆಯನ್ನು ಮಾಡಬೇಕಾಗುತ್ತೆ. ಎಷ್ಟು ಪರ್ಸೆಂಟ್ ಮಾಡಬೇಕು? ಸರಿಸಾಮಾನ್ಯವಾಗಿ 25% ಸವರುವಿಕೆಯನ್ನು ಮಾಡಬೇಕು. ಅದರಲ್ಲಿ ಎಂತೆಂಥ ಕೊಂಬೆಗಳನ್ನು ತೆಗಿಬೇಕು ಅದು ಬಹಳ ಮುಖ್ಯ. ಏನಪ್ಪ ಅಂತ ಹೇಳಿದ್ರೆ, ನೀವು ಕೊಂಬೆಗಳನ್ನು ತೆಗೆಯುವಾಗ ನಾವು ರೈತರು ಕೇಳ್ತಾ ಇರ್ತಾರೆ, ಇದನ್ನು ಯಾರಾದ್ರೂ ಮಾಡೋರಿದ್ರೆ ಕಳಿಸ್ಕೊಡಿ ಸರ್, ನಾವು ಅವ್ರಿಗೆ ದುಡ್ಡು ಕೊಟ್ಬಿಡ್ತೀವಿ ಅಂತ. ಬೇಡ, ಯಾಕೆಂತ ಹೇಳಿದ್ರೆ ಅದನ್ನು ನೀವು ನಿರ್ಧಾರ ಮಾಡಬೇಕು ಹೊರತು ಯಾರೋ ಬೇರೆ ಕಡೆಯಿಂದ ಬಂದವರು ನಿಮಗೆ ನಿರ್ಧಾರ ಮಾಡಕ್ ಸಾಧ್ಯ ಇಲ್ಲ. ಹೇಗೆ ನಿರ್ಧಾರ ಮಾಡ್ತೀರಿ ಅಂತ ಹೇಳಿದ್ರೆ, ಮೊದಲು ನೀವು ಮರದ ಹತ್ರ ಹೋಗಿ ನಿಂತ್ಕೊಂಡ್ರೆ ನಿಮ್ಮ ಮರದ ಒಂದು ಬುಡಕ್ಕೆ ಸೂರ್ಯನ ಬೆಳಕು ತಾಕ್ತಾ ಇರಬೇಕು. ಆ ರೀತಿಯಾಗಿ ನಿಮ್ಮ ಒಂದು ಕೊಂಬೆ ರಂಬೆಗಳ ಒಂದು ಜೋಡಣೆ ಇರಬೇಕು. ಸೊ ಆ ಕೊಂಬೆ ರಂಬೆಗಳ ಜೋಡಣೆ ಆಗಿರಬೇಕು ಅಂತ ಹೇಳಿದ್ರೆ, ಮೊದಲು ಮಾಡಬೇಕಾಗಿರೋದೇನು, ಈ ಮರದ ಮಧ್ಯಭಾಗದಲ್ಲಿ ಸೂರ್ಯನ ಒಂದು ಕಿರಣ ಬೀಳಲಿಕ್ಕೆ ಅಡತಡೆಯಾಗಿರ್ತಕ್ಕಂಥ ಕೊಂಬೆಗಳನ್ನು ಮೊದಲು ತೆಗಿಬೇಕು. ಅದು ಫಸ್ಟ್ ಪ್ರಿಫರೆನ್ಸ್. ಎರಡನೇ ಒಂದು ವಿಧಾನ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಮರದಲ್ಲಿ ಈಗ ಆಲ್ರೆಡಿ ರೋಗ ಬಾಧಿತ ಅಥವಾ ಕೀಟ ಬಾಧಿತ ಅಥವಾ ಅಡ್ಡಾದಿಡ್ಡಿ ಬೆಳೆದಿರ್ತಕ್ಕಂಥ ಒಂದು ಏನೋ ಟೊಂಗೆಗಳೇನಿದಾವೆ ಆ ಟೊಂಗೆಗಳನ್ನ ನಾವು ಕತ್ತರಿಸಬೇಕು. ಮೂರನೇದೇನಪ್ಪ ಅಂತ ಹೇಳಿದ್ರೆ, ನಮಗೆ ಈ ಒಂದು ಮರದ ಬುಡದಿಂದ ಏನಾದರೂ ಟೊಂಗೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದು ಅಂದ್ರೆ, ಮರದ ಬುಡದಿಂದ 3 ಅಡಿ ಎತ್ತರದವರೆಗೆ ಯಾವುದೇ ಕೊಂಬೆಗಳನ್ನು ನಾವು ಬೆಳಿಲಿಕ್ಕೆ ಬಿಡಬಾರದು. ಇದು ನಾವು ಈ ಒಂದು ರಂಬೆಗಳನ್ನ ಸವರ್ತಕ್ಕಂಥ ವಿಧಾನದಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳು. ಈ ರಂಬೆಗಳನ್ನ ಸವರಿದ ನಂತರ ನಾವು ಹಾಗೆ ಬಿಡಬಾರದು. ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆ ರಂಬೆಗಳನ್ನ ಸವರಿದ ನಂತರ ಕಟ್ಟಿಗೆಗಳನ್ನ ತೆಗೆದು ಹೊರಗೆ ಹಾಕಿ ನಂತರ ಆ ಒಂದು ಕಟ್ ಮಾಡಿದಂತ ಒಂದು ಭಾಗ ಏನಿದೆ ಆ ಭಾಗಕ್ಕೆ ನಾವು ಒಂದು ರೋಗನಾಶಕವನ್ನ ಹಾಕ್ಬೇಕು. ಅದರಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ. ಆ ಕಾಪರ್ ಆಕ್ಸಿಕ್ಲೋರೈಡ್ ಅಂತಕ್ಕಂಥ ಒಂದು ರೋಗನಾಶಕವನ್ನ ನಾವು ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಡೋಸೇಜ್ ಇರೋದಿಲ್ಲ, ಅದನ್ನ ಪೇಸ್ಟ್ ರೂಪದಲ್ಲಿ ನಾವು ಮಾಡಿಕೊಂಡು ಪ್ರತಿ ಕಟ್ ಮಾಡಿದಂತ ರಂಬೆಗೆ ನಾವು ಅದನ್ನ ಸಿಂಪರಣೆ ಮಾಡಬೇಕು, ಅಥವಾ ಅದನ್ನ ಪೇಸ್ಟ್ ಅನ್ನ ಹಚ್ಚಬೇಕು. ನಿಮಗೆ ಪೇಸ್ಟ್ ಹಚ್ಚಕ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡಿ ಅಂದ್ರೆ, ಈ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ 5 ಗ್ರಾಂ 1 ಲೀಟರ್ ನೀರಿನ ಮಿಶ್ರಣ ಮಾಡಿಕೊಂಡು ಎಲ್ಲೆಲ್ಲಿ ಕಟ್ ಮಾಡಿರ್ತೀವಿ ಅಂತ ಒಂದು ಭಾಗಕ್ಕೆ ಅದನ್ನ ನಾವು ಸಿಂಪರಣೆಯನ್ನು ಮಾಡಬೇಕು. ಇದನ್ನ ಮಾಡೋದ್ರಿಂದ ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ನಾವು ಸೆಕೆಂಡರಿ ಇನ್ಫೆಕ್ಷನ್ಸ್ ಅಂತ ಕರಿತೀವಿ, ದ್ವಿತೀಯ ಮಟ್ಟದ ಒಂದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಅದಕ್ಕೆ ಅದನ್ನ ನಾವು ನಿಯಂತ್ರಣ ಮಾಡಬಹುದು. ಮತ್ತೆ ಈ ಒಂದು ಕಾಂಡ ಕೊರಕ ಒಂದು ಹುಳ ಏನಿದೆ ಅದರ ಒಂದು ಬಾಧೆಯನ್ನು ಕಡಿಮೆ ಮಾಡಲಿಕ್ಕೂ ಸಹ ಇದು ನಮಗೆ ಅನುಕೂಲ ಆಗುತ್ತೆ. ಮತ್ತೆ ಈ ಕಾಂಡವನ್ನ ಈ ಸವರಬೇಕಾದ್ರೆ, ನೀವು ಸುಮ್ನೆ ಮನೆಯಲ್ಲಿರ್ತಕ್ಕಂಥ ಕಂದ್ಲಿ ಅಥವಾ ಕುಡುಗೋಲು ಅಥವಾ ಕೊಡ್ಲಿ ತಗೊಂಡು ಹೋದ್ರೆ ಆಗೋದಿಲ್ಲ. ಅದಕ್ಕೆ ಆದಂತ ಒಂದು ಪ್ರೂನಿಂಗ್ ನೈಫ್ ಅಂತ ಸಿಗುತ್ತೆ, ಅಥವಾ ಪ್ರೂನಿಂಗ್ ಸಿಕೇಚರ್ಸ್ ಅಂತ ಸಿಗುತ್ತೆ, ಅಥವಾ ಪ್ರೂನಿಂಗ್ ಗರಗಸ ಅಂತ ಸಿಗುತ್ತೆ. ಅದು ಹತ್ತಿರದ ಎಲ್ಲ ಒಂದು ಕೃಷಿ ಉಪಕರಣಗಳು ಪರಿಕರಗಳ ಒಂದು ಅಂಗಡಿಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅದರಿಂದ ನಾವು ಸ್ಲ್ಯಾಂಟ್ ಆಗಿ ಕಟ್ ಮಾಡಬೇಕು, ಅಂದ್ರೆ ಸ್ಲೋಪ್ ಇರಬೇಕು. ನಾವು ಕಟ್ ಮಾಡತಕ್ಕಂಥ ಒಂದು ಏನು ಕೊಂಬೆ ಏನಿದೆ ಅದನ್ನ ಸ್ಲೋಪ್ ಕಟ್ ಮಾಡೋದ್ರಿಂದ ಅಕಸ್ಮಾತ್ ಆಗಿ ಏನಾದ್ರೂ ನೀರ್ ಬಿದ್ರೆ ಮಳೆ ಬಿದ್ರೆ ಆ ಬಿದ್ದಂತ ನೀರು ಸರಾಗವಾಗಿ ಹರಿದು ಕೆಳಗೆ ಹೋಗ್ಬೇಕು. ಅದು ನೀರು ನಿಂತು ಅಂತಂದ್ರೆ ಅಲ್ಲಿ ಮತ್ತೆ ಇನ್ಫೆಕ್ಷನ್ ಆಗಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಡಿವೈಸ್ ಗಳನ್ನ ಯೂಸ್ ಮಾಡಿ ನಾವು ಪ್ರೂನಿಂಗ್ ಅನ್ನ ಮಾಡಿಕೊಂಡ್ರೆ ಅದು ನಮಗೆ ಅನುಕೂಲ ಆಗ್ತದೆ. ಸೊ ಈ ಅಂಶವನ್ನ ರೈತ ಬಾಂಧವರು ತಮ್ಮ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ನಾನು ಒಂದು ಲಘು ಪೋಷಕಾಂಶದ ಬಗ್ಗೆ ನಮ್ಗೆ ಹೇಳ್ತಾ ಇದ್ದೇನೆ ಈ ಸಮಯದಲ್ಲಿ ಸಿಂಪರಣೆ ಮಾಡಲಿಕ್ಕೆ ಮತ್ತೆ ಹಣ್ಣಿನ ಬೆಳವಣಿಗೆ ಹಂತದಲ್ಲಿ. ಅದಕ್ಕೋಸ್ಕರ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಮಾವು ಸ್ಪೆಷಲ್ ಅಂತ ಹೇಳಿ ಒಂದು ಲಘು ಪೋಷಕಾಂಶನ ಅವರು ತಯಾರು ಮಾಡಿದ್ದಾರೆ. ಸೊ ಈ ಮಾವು ಸ್ಪೆಷಲ್ ಲಘು ಪೋಷಕಾಂಶವನ್ನ ನಾವು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನಾವು ಇದನ್ನ ಈ ಲಘು ಪೋಷಕಾಂಶ ಏನ್ ಹೇಳ್ತೀನಿ ಅದರ ಬದಲಾಗಿ ಈ ಮಾವು ಸ್ಪೆಷಲ್ ಅನ್ನ ನಾವು ಬಳಸ್ಕೋಬಹುದಾಗಿದೆ. ಇದು ಎಲ್ಲಿ ದೊರೆಯುತ್ತದೆ ಅಂತ ಹೇಳಿದ್ರೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ದೊರೆಯುತ್ತದೆ, ತೋಟಗಾರಿಕೆ ಇಲಾಖೆನಲ್ಲಿ ದೊರೆಯುತ್ತದೆ, ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಪ್ರಾಯೋಜಿತವಾಗಿರ್ತಕ್ಕಂತ ಒಂದು ಜೈವಿಕ ಕೇಂದ್ರಗಳೇನಿದಾವೆ. ನಮ್ಮ ಶಿವಮೊಗ್ಗದಲ್ಲಿ ಜೈವಿಕ ಕೇಂದ್ರ, ಅದು ಬಿಟ್ಟರೆ ದಾವಣಗೆರೆಯಲ್ಲಿ ಒಂದು ಜೈವಿಕ ಕೇಂದ್ರ ಇದೆ. ಆ ಜೈವಿಕ ಕೇಂದ್ರಗಳಲ್ಲೂ ಸಹ ಈ ಒಂದು ಮಾವು ಸ್ಪೆಷಲ್ ನ ಒಂದು ಉತ್ಪಾದನೆ ನಡೀತಾ ಇದೆ. ಸೊ ಈಗ ಈ ಮೇಲೆ ಹೇಳಿರ್ತಕ್ಕಂತ ಎಲ್ಲ ಕ್ರಮಗಳನ್ನ ನಾವು ಸರಿಯಾದ ಮಟ್ಟದಲ್ಲಿ ನಾವು ಮಾಡಿದಲ್ಲಿ ಮಾವಿನಲ್ಲಿ ನಾವು ಉತ್ತಮ ಇಳುವರಿಯನ್ನ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಹೇಳಿದ್ರಿ ಇದರ ಒಂದು ನಿರ್ವಹಣೆ ಬಗ್ಗೆ, ಮತ್ತೆ ಇದರ ಒಂದು ಬರ್ತಕ್ಕಂತ ಈಗ ಸದ್ಯದಲ್ಲಿ ಏನು ಹೂ ಬಿಡ್ತಾ ಇದೆ ರೋಗ ಮತ್ತು ಕೀಟಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಮತ್ತೆ ಅದರ ಒಂದು ನಿರ್ವಹಣೆ ಬಗ್ಗೆ ಹೇಳಿದ್ರಿ. ಸಾವಯವ ಕ್ರಮಕ್ಕೆ ಪೂರಕವಾಗಿ ಏನ್ ಹೇಳ್ತೀರಾ ಇದರ ಒಂದು ತಂತ್ರಜ್ಞಾನ ಬಳಸುವಿಕೆ, ಅಂದ್ರೆ ಅದರ ಒಂದು ಕೀಟಗಳ ನಿರ್ವಹಣೆ ಆಗ್ಲಿ ಅಥವಾ ರೋಗಗಳ ಒಂದು ನಿರ್ವಹಣೆ ಆಗ್ಲಿ, ಜೈವಿಕ ನಾಶಕ ಅಂತ ನಾವೇನ್ ಕರಿತೀವಿ ಇದ್ರ ಬಗ್ಗೆ ಹೇಳ್ಬಹುದಾ ಸರ್? ಖಂಡಿತವಾಗ್ಲೂ ಸಹ ಬಹಳ ಅವಶ್ಯಕವಾದಂತ ಒಂದು ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಮಾವಿನಲ್ಲಿ ಹಣ್ಣುಗಳನ್ನ ತಿನ್ನೋದ್ರಿಂದ ನಾವು ಆದಷ್ಟು ರಾಸಾಯನಿಕ ರಹಿತವಾಗಿ ನಾವು ಕೃಷಿ ಮಾಡತಕ್ಕಂಥದ್ದನ್ನ ರೂಢಿ ಮಾಡ್ಕೋಬೇಕು. ಆದ್ರೆ ಈ ರಾಸಾಯನಿಕ ರಹಿತವಾಗಿ ನಾವು ಜೈವಿಕ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ರೈತರ ಒಂದು ಮನಸ್ಥಿತಿನ ಬದಲಾವಣೆ ಮಾಡಬೇಕಾಗಿರೋದು ಮೊದಲನೇ ಒಂದು ಅಂಶ. ಯಾಕೆಂದ್ರೆ ಈ ಒಂದು ಜೈವಿಕವಾಗಿ ಮಾಡಿದಾಗ ನಾವು ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ ಅಥವಾ ಹತೋಟಿ ಕಡಿಮೆ ಅಂತಾರೆ, ಬಟ್ ಹಂತ ಹಂತವಾಗಿ ಇದರ ಒಂದು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಉದಾಹರಣೆಗೆ ನಾನು ಹೇಳ್ತೀನಿ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಒಂದು ಇದು ಕೀಟ ಬಂದಿದೆ, ಆ ಕೀಟದ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಈಗ ಬೇವಿನ ಒಂದು ಎಣ್ಣೆ ಬರುತ್ತೆ. ಆ ಬೇವಿನ ಎಣ್ಣೆನಲ್ಲಿ ಸ್ವಲ್ಪ ಕಾನ್ಸಂಟ್ರೇಟೆಡ್ ಇರತಕ್ಕಂಥದ್ದು, ಹೌದು, 5,000 PPM ಇರತಕ್ಕಂಥದ್ದು, 10,000 PPM ಇರತಕ್ಕಂಥ ಬೇವಿನ ಎಣ್ಣೆ ಏನಿದೆ ಅದನ್ನ ನಾವು 2 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಈ ಎಲೆಗಳನ್ನ ಕಡಿತಕ್ಕಂತ ಒಂದು ಕೀಟಗಳೇನಿದಾವೆ ಅದನ್ನ ನಿಯಂತ್ರಣ ಮಾಡಬಹುದಾಗಿದೆ. ಅದೇ ರೀತಿ ರಸ ಇರತಕ್ಕಂಥ ಕೀಟಗಳ ನಿಯಂತ್ರಣ ಮಾಡಬೇಕು ಮಾವಿನಲ್ಲಿ ಅಂತ ಹೇಳಿದ್ರೆ ವರ್ಟಿಸಿಲಿಯಂ ಲಿಕ್ಯಾನಿ ಅಂತ ಹೇಳಿ ಒಂದು ಅದು ಸಹ ಜೈವಿಕ ಆದಂತ ಒಂದು ಕೀಟನಾಶಕ ಬರ್ತದೆ. ಸೊ ಅದನ್ನು ಸಹ ನಾವು 2 ml ಪ್ರತಿ ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡಿಕೊಂಡು ಸಿಂಪರಣೆಯನ್ನು ಮಾಡಬಹುದಾಗಿದೆ. ಮತ್ತೆ ನಾನು ಮೋಹಕ ಬೆಲೆಗಳ ಬಗ್ಗೆ ಹೇಳ್ತಾ ಇದ್ದೆ. ಮೋಹಕ ಬೆಲೆಗಳು ಏನು? ಈ ಹಣ್ಣನ್ನಕ್ಕೆ ಮೋಹಕ ಬೆಲೆ ಇರತಕ್ಕಂಥದ್ದು ಅಥವಾ ಈ ಒಂದು ಮಾವಿನ ತೋಟದಲ್ಲಿ ಹಳದಿ ಅಂಟಿನ ಪಟ್ಟೆ ಮತ್ತೆ ನೀಲಿ ಅಂಟಿನ ಪಟ್ಟೆ ಹಾಕೋದ್ರಿಂದ, ಅಥವಾ ವಾಟರ್ ಟ್ರಾಪ್ಸ್ ಅಂತ ನಾವು ವಾಟರ್ ಟ್ರಾಪ್ಸ್ ಅಂತ ಏನ್ ಕರಿತೀವಿ, ಅಥವಾ ಬೆಳಕಿನ ಒಂದು ಮೋಹಕ ಬೆಲೆಗಳು ಇರ್ತವೆ, ಆ ಬೆಳಕಿನ ಮೋಹಕ ಬೆಲೆಗಳನ್ನು ಹಾಕೋದ್ರಿಂದ ನಮಗೆ ಈ ಕೀಟಗಳ ಮೇಲಿನ ಹತೋಟಿಯನ್ನ ನಿಯಂತ್ರಣ ಮಾಡಲಿಕ್ಕೂ ಸಹ ನಮಗೆ ಅನುಕೂಲ ಆಗ್ತದೆ. ಅದೇ ರೀತಿ ಈಗ ರೋಗಗಳ ನಿಯಂತ್ರಣಕ್ಕೆ ಬಂದಾಗ ನಾವೇನಪ್ಪ ಅಂತ ಹೇಳಿದ್ರೆ, ಸಹಜವಾಗಿ ನಮಗೆ ಎಲೆಗಳ ಮೇಲೆ ಬರ್ತಕ್ಕಂಥ ರೋಗಗಳು ಚುಕ್ಕೆಗಳು ಅವುಗಳಿಗೆ ಸಿಂಪರಣೆ ಸ್ವಲ್ಪ ಕಷ್ಟ ಅನಿಸ್ಬಹುದು. ಆದ್ರೆ ನಮಗೆ ಈ ಸಹಜವಾಗಿ ರೋಗ ಬರದೇ ಇರೋ ಹಾಗೆ ನಾವು ಅದಕ್ಕೆ ಒಂದು ನಿರೋಧಕ ಶಕ್ತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ಏನ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ಬೇವಿನ ಹಿಂಡಿ ಜೊತೆಗೆ ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೋನಾಸ್ ಇರ್ಬೋದು, ಅಥವಾ ಅರ್ಕ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಇರ್ಬೋದು, ಇವುಗಳನ್ನ ನಾವು ಗಿಡಗಳಿಗೆ ಕೊಡ್ತಾ ಹೋದಾಗ ಏನಾಗುತ್ತೆ, ನಮಗೆ ಈ ಗಿಡದ ಒಂದು ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ನಮಗೆ ಅದು ಅನುಕೂಲ ಆಗ್ತದೆ. ಕೊನೆಯದಾಗಿ ಈಗ ನಮ್ಮ ರೈತ ಬಾಂಧವರಿಗೆ ಏನಂತ ಹೇಳ್ತೀರಾ ಸರ್ ಕಿವಿ ಮಾತು, ಈ ಮಾವಿನ ಒಂದು ಬೆಳೆಯ ನಿರ್ವಹಣೆ ಬಗ್ಗೆ ಸಾರಾಂಶ ರೂಪದಲ್ಲಿ? ಮಾವು ಬಹಳ ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶ ಉಳ್ಳಂತ ಬೆಳೆ, ಅಂದ್ರೆ ವಿಟಮಿನ್ ಎ ಅತಿ ಹೆಚ್ಚು ಇರತಕ್ಕಂಥ ಒಂದು ಪೋಷಕಾಂಶ ಬೆಳೆ. ಸೊ ಹಾಗಾಗಿ ಈ ಒಂದು ಬೆಳೆಯನ್ನ ಸಾವಯವ ರೂಪದಲ್ಲಿ ಬೆಳ್ಕೊಳ್ಳಿ, ಒಂದು. ಎರಡನೇದು, ಮಾವನ್ನ ಸಹಜ ರೀತಿಯಲ್ಲಿ ಹಣ್ಣು ಮಾಡಿಕೊಂಡು ತಿನ್ನಿ. ಯಾಕೆಂದ್ರೆ ಈಗ ಆಲ್ರೆಡಿ ನಾವು ರಾಸಾಯನಿಕಗಳನ್ನ ಬಳಸಿ ಹಣ್ಣು ಮಾಡ್ಕೊಳ್ತಿದ್ವಿ, ಕಾರ್ಬೈಡ್ ಬಳಸ್ತಕ್ಕಂಥದ್ದು, ಅದರಿಂದ ಕ್ಯಾನ್ಸರ್ ಬರ್ತಕ್ಕಂಥದ್ದು ಎಲ್ಲ ಇದೆ. ಹಾಗಾಗಿ ಸಹಜವಾಗಿ ಚೆನ್ನಾಗಿ ಬಲ್ತಿರ್ತಕ್ಕಂಥ ಹಣ್ಣನ್ನ ಆಯ್ಕೆ ಮಾಡಿ ಅದನ್ನ ನಾವು ಹುಲ್ಲಿನಲ್ಲಿ ಅಥವಾ ಒಂದು ಕೋಣೆಯಲ್ಲಿ ಇಟ್ಟು ಅದನ್ನ ಹಣ್ಣು ಮಾಡಿಕೊಂಡು ತಿಂದ್ರೆ ಅನುಕೂಲ ಆಗ್ತದೆ. ಹಾಗಾಗಿ ರಾಸಾಯನಿಕ ಇಲ್ಲದೆ ಇರತಕ್ಕಂಥ ರಾಸಾಯನಿಕ ಯುಕ್ತ ಅಂತ ರಾಸಾಯನಿಕ ಇಲ್ಲದೆ ಇರತಕ್ಕಂಥ ಒಂದು ಹಣ್ಣನ್ನ ಆದಷ್ಟು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಒಂದು ಸಂದರ್ಶನ ರೂಪದಲ್ಲಿ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ತಜ್ಞರಾದ ಬಸನಗೌಡ ಎಂ ಜಿ ಅವರು ನಮ್ಮ ಆಕಾಶವಾಣಿ ಭದ್ರಾವತಿ ಮಾಧ್ಯಮದ ಮುಖಾಂತರ ರೈತ ಬಾಂಧವರಿಗೆ ಏನು ಸದ್ಯ ಮಾವಿನ ತೋಟಗಳಲ್ಲಿ ಮಾವಿನ ಒಂದು ಗಿಡಗಳಲ್ಲಿ ಹೂ ಬರ್ತಾ ಇದೆ, ಅದಕ್ಕೆ ಒಂದು ಬಾಧಿಸುವ ಒಂದು ಕೀಟ ಆಗಲಿ ರೋಗ ಆಗಲಿ ಮತ್ತೆ ಏನು ನಾವು ನಿರ್ವಹಣಾ ಕ್ರಮ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಹೆಚ್ಚಿನ ಒಂದು ಮಾಹಿತಿ ಇವರಿಂದ ಪಡಬೇಕಾದ್ರೆ ಇವರ ದೂರವಾಣಿ ಸಂಖ್ಯೆ ಹೇಳ್ತಾರೆ, ದಯವಿಟ್ಟು ಅದನ್ನ ಅವರನ್ನ ಸಂಪರ್ಕಿಸಿ ನೀವು ತಮ್ಮ ಒಂದು ಕೃಷಿ ಮುಂದುವರಿಸ್ರಿ ಅಂತ ಹೇಳ್ತಾ. ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9484269555 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಬಹುದು, ಅಥವಾ ಅದಕ್ಕೆ ವಾಟ್ಸ್ಆಪ್ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಕಳಿಸಿದ್ರೆ ನಾನು ಅದಕ್ಕೆ ನೇರವಾಗಿ ನಿಮಗೆ ಉತ್ತರವನ್ನ ನೀಡಬಲ್ಲೆ. ಧನ್ಯವಾದ. ತುಂಬಾ ಧನ್ಯವಾದ ಸರ್. ಇದುವರೆಗೆ ಮಾಹಿತಿ ರೂಪದಲ್ಲಿ ಸಂದರ್ಶನ ನಮ್ಮ ಒಂದು ಕೇಳುಗರಿಗೆ ತಾವು ವಿಶೇಷವಾಗಿ ಈಗ ಮಾವು ಬೆಳೆಗಾರರಿಗೆ ತಾವು ಹೇಳ್ಕೊಟ್ಟಿದ್ದೀರಾ. ಆಕಾಶವಾಣಿ ಪರವಾಗಿ ಇನ್ನೊಮ್ಮೆ ತಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ತೆ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುತ್ತದೆ.